ಚಂದಾ ಚಂದಾಮ ತಿಳಿಯಾಗ ಸವಾ ಪರಿಸಿದ ಆ ನೀಲಿ ಬೆಳದಿಂಗಾಳ ನೆರಳನ್ನು ನೀ ಅರಸಿ ನಿಂತೆಯ ಏಕೆ ಹೇ ನೈದಿಲೆ ನೀ ನೆನಪಾದೆ ನದಿಯ ಎದೆಯಲ್ಲಿ ಮೌನವೇಕೆ ಜನ ಸಿಹಿಯಲ್ಲಿ ತುಂಬಿ ಹೂವ ಮರೆಯಬೇಕೆ ಬಾನಸವಿಯೋ ಹಕ್ಕಿ ತಾನು ಗೂಡ ತೊರೆಯಬೇಕೆ ಸಾಕಿನ್ನು ಪರಿ ಪರಿ ಪರಿತಾಪದ ಒಲವಾಗಿ ಪ್ರೀತಿ ಇದ್ದ ಮೇಲೂ ಹೇಳದೆ ಹೋದಕ್ಕೆ ಪ್ರೀತಿ ಇದ್ದ ಮೇಲೆ ಹೇಳಲೇಬೇಕೆ ಪ್ರೀತಿ ಇದ್ದ ಮೇಲೂ ಹೇಳದೆ ಹೋದಕ್ಕೆ ಪ್ರೀತಿ ಇದ್ದ ಮೇಲೆ ಹೇಳಲೇ ನದಿಯ ಎದೆಯಲ್ಲಿ ನೆಲೆಯಾ